ಮನದ ಗಡಿಯಾರ ಸಮಯವ ಮೀರಿ ಸಾಗಿದೆ, ಕನಸೊಂದು ರೂಪವ ತಾಳಿ ನಿಂತಿದೆ, ಅಲೆಮಾರಿಯಂತಹ ನನ್ನ ಬಾಳಿಗೆ ನಿನ್ನನ್ನು ಸೇರುವ ದಾರಿ ಸಿಕ್ಕಿದೆ. ಸವಿಭಾವನೆ ನನಗೆ ಅದೇ ಸಂಭಾವನೆ, ಸಿಕ್ಕಾಗ ನೀನಕ್ಕಾಗನ ದೂರಾಗಿದೆ ಬೇಸರ.